ಸೊಗಸು ಈ ನಾಡಿನಲ್ಲಿ ನಾನು ಮೂಡಿ ಬಂದು ದೇ ಸೊಗಸು ಭಾರತವ ಪ್ರೀತಿಸುವ ಭಾಗ್ಯವೆನಗಾಯ್ತು ಭಾರತವ ಪ್ರೀತಿಸುವ ಭಾಗ್ಯವೆನಗಾಯ್ತು ಅರಸಿಯೈ ಸಿರಿ ತಾಯಿಗಿಲ್ಲದಿರಲೇನು ಅರಸಿಯೈ ಸಿರಿ ತಾಯಿಗಿಲ್ಲದಿರಲೇನು ಅವಳ ಮಲುಮೆಯ ಸಿರಿಯು ನನ್ನದಾಯ್ತು ಅವಳ ಮಲುಮೆಯ ಸಿರಿಯು ನನ್ನದಾಯ್ತು ಸೊಗಸು ಈ ನಾಡಿನಲ್ಲಿ ನಾನು ಮೂಡಿ ಬಂದು ದೇ ಸೊಗಸು ಎಲ್ಲಿಲ್ಲದಿಹ ಕಂಪು ಅವಳ ಅರರುಗಳಿಂದ ಎಲ್ಲಿಲ್ಲದಿಹ ಕಂಪು ಅವಳ ಅರರುಗಳಿಂದ ನನ್ನೆದೆಯ ಸಿರಿಯಾಗಿ ಸೂಸುತ್ತಿರುವುದು ನನ್ನೆದೆಯ ಸಿರಿಯಾಗಿ ಸೂಸುತ್ತಿರುವುದು ವಿಮಲ ಸೌಂದರ್ಯದಿಂದ ಹೃದಯವನು ತುಂಬುವಿ ಬೆಳದಿಂಗಳಿನಲ್ಲಿ ಬೆಳಗ ನಾಡಿನಲ್ಲಿ ನಾನು ಮೂಡಿ ಬಂದು ದೇ ಸೊಗಸು ಈ ನಾಡಿನಲ್ಲಿ ನಾನು ಮೂಡಿ ಬಂದು ದೇ ಸೊಗಸು ನನ್ನ ಕಣ್ಣಿಗೆ ಹೊಳೆದ ಮೊತ್ತ ಮೊದಲಿನ ಬೆಳಕು ನನ್ನ ಕಣ್ಣಿಗೆ ಹೊಳೆದ ಮೊತ್ತ ಮೊದಲಿನ ಬೆಳಕು ಭಾರತದ ಗಗನದಿಂದಿಳಿದು ಬಂತು ಭಾರತದ ಗಗನದಿಂದಿಳಿದು ಬಂತು ತೆರೆದ ಕಣ್ಣುಗಳೊಮ್ಮೆ ಮುಚ್ಚಿ ಇದುವರೆಗೆ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿ ಕರ್ನಾಟಕ ಬೆಂಗಳೂರು ಮುಖ್ಯವಾಹಿನಿ. ಈಗ ಕೃಷಿರಂಗ. एक बिस्किट का पैकेट देना. ये लीजिए. अरे बहन जी, इस पर क्या ढूंढ रही हैं? एमआरपी. एमआरपी छोड़िए, लाइए 10 रुपए दीजिए. ऐसे कैसे छोड़ दूं? इसकी एमआरपी तो 9 रुपए है. एमआरपी का अर्थ होता है अधिकतम खुदरा मूल्य सभी करों सहित. समझे? पैकेज्ड प्रोडक्ट्स पर एमआरपी जरूर देखें और उससे अधिक भुगतान न करें. उल्लंघनकर्ता की शिकायत नेशनल कंज्यूमर हेल्पलाइन नंबर 1915 पर करें. उपभोक्ता मामले विभाग, भारत सरकार. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕೃಷಿರಂಗದಲ್ಲಿ ಈಗ ಧಾನ್ಯ ದಾಸ್ತಾನು ಮತ್ತು ಕೀಟಪೀಡೆ ನಿಯಂತ್ರಣ ಕುರಿತು ಡಾಕ್ಟರ್ ಆರ್ ಮಂಜುನಾಥ್ ಅವರೊಂದಿಗೆ ಸಂದರ್ಶನ. ನಮಸ್ಕಾರ ಡಾಕ್ಟರ್ ಮಂಜುನಾಥ್ ಅವರೇ. ನಮಸ್ಕಾರ. ನಾವು ಕೃಷಿಯಲ್ಲಿ ಈ ಬೆಳೆ ಉತ್ಪಾದನೆ ಮಾಡಿದಾದ್ಮೇಲೆ ಅದನ್ನು ಸರಿಯಾದ ಕಾಲಕ್ಕೆ ಕೊಯ್ಲು ಮಾಡೋದು ಬಹಳ ಮುಖ್ಯ. ಆ ಕೊಯ್ಲಿನ ಹಂತವನ್ನು ನೋಡಿಕೊಂಡು ನಾವು ಅದನ್ನು ಸರಿಯಾದ ಒಂದು ಹಂತದಲ್ಲಿ ಕೊಯ್ಲು ಮಾಡೋದು ಈ ಒಂದು ಮಾರುಕಟ್ಟೆಯಲ್ಲಿ ಒಳ್ಳೆ ಬೆಲೆಯನ್ನು ಪಡೆಯೋದಕ್ಕೆ ಒಂದು ಮುಖ್ಯವಾದ ಹಂತ ಅಂತ ಹೇಳ್ಬೋದು. ಆ ರೀತಿ ಸೂಕ್ತವಾದ ಒಂದು ಕಾಲದಲ್ಲಿ ಕೊಯ್ಲು ಮಾಡಿದ ನಂತರ ಅದನ್ನು ಸರಿಯಾದ ರೀತಿಯಲ್ಲಿ ಒಕ್ಕಣೆ ಮಾಡಿ ಸಂಗ್ರಹಣೆ ಮಾಡೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ಏಕೆಂದರೆ ಆ ಸಂಗ್ರಹಣೆಯಲ್ಲೂ ಕೂಡ ಇವತ್ತು ನಾವು ಸಾಕಷ್ಟು ನಷ್ಟವನ್ನು ಕಾಣ್ತೇವೆ. ವಿಶೇಷವಾಗಿ ಹಲವಾರು ದಾಸ್ತಾನು ಕೀಟಪೀಡೆಗಳು ಬರೋದನ್ನು ನಾವು ಕಾಣ್ತಾ ಇರ್ತವೆ. ಮತ್ತು ಬೇರೆ ರೀತಿಯ ಪೀಡೆಗಳು ಕೂಡ ದಾಸ್ತಾನಲ್ಲಿ ಕಂಡುಬಂದು ಸಾಕಷ್ಟು ನಷ್ಟವನ್ನು ಉಂಟು ಮಾಡ್ತವೆ. ಒಂದು ಅಂದಾಜಿನ ಪ್ರಕಾರ ನಮ್ಮ ದೇಶದಲ್ಲಿ ಉತ್ಪಾದನೆ ಆಗುವಂಥ 10% ಧಾನ್ಯ ಈ ದಾಸ್ತಾನಿನಲ್ಲೇ ಹಾಳಾಗುತ್ತೆ ಅಂತ ಕೇಳಿದ್ವಿ. ಅದು ನಮ್ಮ ಇಡೀ ದೇಶದ ಜನಸಂಖ್ಯೆಗೆ 3 ತಿಂಗಳಿಗೆ ಆಹಾರ ಆಗುತ್ತೆ ಅಂತಲೂ ಕೂಡ ನಾವು ಕೇಳಿದ್ವಿ. ಈ ಒಂದು ವಿಚಾರವನ್ನು ಪರಿಗಣಿಸಿದಾಗ ಈ ಧಾನ್ಯದ ಒಂದು ದಾಸ್ತಾನು ಸಾಕಷ್ಟು ಪ್ರಾಮುಖ್ಯತೆ ಪಡೆದಿದೆ ಅಂತ ನಾವು ಹೇಳಬಹುದು. ತಾವಿವತ್ತು ಈ ದಾಸ್ತಾನಿನಲ್ಲಿ ಕಂಡುಬರುವಂಥ ಕೀಟಗಳು, ಪೀಡೆಗಳು ಮತ್ತು ಅವುಗಳ ಹತೋಟಿ ಕ್ರಮಗಳ ಬಗ್ಗೆ ಒಂದು ಪರಿಚಯವನ್ನು ಮಾಡಿಕೊಡಬೇಕು. ಈಗ ಮೊದಲಿಗೆ ಹಾನಿ ಮಾಡುವಂಥ ಒಂದು ಕೀಟಗಳ ಗುಂಪುಗಳು ಯಾವ್ಯಾವು ಅಂತೀರಿ? ಈಗ ನಾವು ಹಾನಿ ಮಾಡುವಂಥ ಕೀಟಗಳ ಗುಂಪುಗಳು ತಗೊಂಡ್ರೆ 2 ರೀತಿಯಾಗಿ ನಾವು ವಿಭಾಗ ಮಾಡಬಹುದು. ಒಂದು ದುಂಬಿ ಜಾತಿಗೆ ಸೇರಿರ್ತಕ್ಕಂಥ ಕೀಟಗಳು. ಸೊ ಬಹಳ ಮುಖ್ಯವಾಗಿ ನಾವು ಅವನ್ನು ಗುರುತಿಸೋದು ಹೇಗೆ ಅಂತ ಅಂದರೆ, ಸೊ ಏನು ಮೇಲ್ ಪದರ ಏನಿರುತ್ತೆ ಮೇಲ್ಮೈ ದುಂಬಿಗಳದು, ಅದು ತುಂಬ ಗಟ್ಟಿಯಾಗಿರುತ್ತೆ. ಸೊ ಅದನ್ನು ನಾವು ಪರಿಗಣಿಸಿ ದುಂಬಿ ಜಾತಿಗೆ ಸೇರಿದೆ ಇದು ಅಂತಂದೇಳಿ ನಾವು ಪರಿಗಣಿಸಬಹುದು. ಅಂದರೆ ರೆಕ್ಕೆಗಳು ಬಹಳ ಗಟ್ಟಿಯಾಗಿರುತ್ತೆ. ರೆಕ್ಕೆಗಳು ತುಂಬ ಗಟ್ಟಿಯಾಗಿರುತ್ತೆ. ನಿಜ. ಅದೇ ಥರ ಇನ್ನೊಂದು ಗುಂಪು ಅಂತ ಅಂದ್ರೆ ಪತಂಗ ಜಾತಿಗೆ ಸೇರಿರ್ತಕ್ಕಂಥ ಕೀಟಗಳು. ಅಂದ್ರೆ ರೆಕ್ಕೆಗಳು ಸ್ವಲ್ಪ ರೆಕ್ಕೆಗಳು ತೆಳುವಾಗಿರುತ್ತೆ, ಮತ್ತೆ ನೀವು ಅದನ್ನ ಮುಟ್ಕೊಂಡ್ರೆ ಒಂಥರ ಪುಡಿ ಪುಡಿಯ ತರ ಆಗುತ್ತೆ, ಅಂಟ್ಕೊಳ್ಳುತ್ತೆ. ಸೊ ಅದು ಮೊದಲಿಗೆ ಜಾತಿಗಳದ್ದು ಏನ್ ಹೇಳಿದೆ ನಾನು, ದುಂಬಿ ಜಾತಿಗೆ ಸೇರಿರೋದು. ಅಲ್ಲಿ ಮರಿ ಮತ್ತೆ ಪ್ರೌಢ ಕೀಟ, ಸೊ ಎರಡನ್ನೂ ನಮ್ಮ ಧಾನ್ಯಗಳ ಹಾನಿ ಮಾಡುತ್ತೆ. ಅದೇ ನಾನು 2ನೇ ಜಾತಿ ಏನ್ ಹೇಳಿದೆ, ಪತಂಗ ಜಾತಿಗೆ ಸೇರಿರೋಂಥದ್ದು ಏನ್ ಹೇಳಿದ್ವಿ, ಅದು ಮರಿ ಮಾತ್ರನೇ ನಮ್ಮ ಧಾನ್ಯಗಳನ್ನ ತಿನ್ನುತ್ತೆ. ಚಿಟ್ಟೆ ಏನ್ ಮಾಡೋದಿಲ್ಲ, ಚಿಟ್ಟೆ ತಿನ್ನೋದಿಲ್ಲ, ಮೊಟ್ಟೆ ಮಾತ್ರ ಇಡುತ್ತೆ, ಚಿಟ್ಟೆ ಮೊಟ್ಟೆ ಮಾತ್ರ ಇಟ್ಬಿಟ್ಟು ಸತ್ತೋಗುತ್ತೆ ಅದು. ಸೊ ಮೊಟ್ಟೆಯಿಂದ ಮರಿ ಏನ್ ಬರುತ್ತೆ, ಮರಿ ಮಾತ್ರ ನಮ್ಮ ಧಾನ್ಯಗಳಿಗೆ ತಿಂದು ಹಾನಿ ಮಾಡುತ್ತೆ. ಮುಖ್ಯವಾಗಿ ನಾವು ದ್ವಿದಳ ಧಾನ್ಯದ ಒಂದು ಕಾಳುಗಳನ್ನ ನೋಡಿದಾಗ ಈ ದುಂಬಿ ಜಾತಿಯ ಕೀಟಪೀಡೆಗಳನ್ನು ಕಾಣ್ತೀವಿ. ಭತ್ತದಂತಹ ಒಂದು ಆಹಾರ ಧಾನ್ಯಗಳನ್ನು ನೋಡಿದಾಗ ಪತಂಗ ಜಾತಿಯ ಒಂದು ಕೀಟಪೀಡೆಗಳನ್ನು ಕಾಣ್ತೀವಿ. ಖಂಡಿತ ಸರ್. ಇನ್ನು ಮುಖ್ಯವಾಗಿ ನಮ್ಮ ಈ ಧಾನ್ಯ ಒಣಹಣ್ಣು ಇವುಗಳಿಗೆಲ್ಲ ಬೀಳುವಂಥ ಕೀಟಗಳು ಯಾವ್ಯಾವು ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ. ಈಗ ಧಾನ್ಯ ಮತ್ತು ಒಣಹಣ್ಣುಗಳು ಮತ್ತು ಇತ್ಯಾದಿ ವಸ್ತುಗಳಿಗೆ ಬೀಳುವಂಥ ಭಾಳ ಮುಖ್ಯವಾದಂಥ ಕೀಟಗಳು ಅಂತಂದರೆ ಅಕ್ಕಿ ಮೂತಿ ಹುಳು ಅಂತ ಕರಿತೀವಿ. ಅದು ತುಂಬ ಧಾನ್ಯಗಳಲ್ಲಿ ಬೀಳುತ್ತೆ. ಅಕ್ಕಿನಲ್ಲಿ, ಗೋಧಿನಲ್ಲಿ, ಜೋಳ, ಕೆಲವೊಮ್ಮೆ ರಾಗಿನಲ್ಲೂ ಕಾಣ್ತಾ ಇದ್ದೀವಿ. ಸೊ ಹೀಗೆ ಏಕದಳ ಧಾನ್ಯಗಳು ಏನಿದಾವೆ ಎಲ್ಲಾ ಧಾನ್ಯಗಳಲ್ಲೂ ನಾವು ಅಕ್ಕಿ ಮೂತಿ ಹುಳುನ ಕಾಣಬಹುದು. ಸಾಮಾನ್ಯವಾಗಿ ಕಾಣಬಹುದು, ಗುರುತಿಸಲು ಮೂತಿ ಚೂಪಾಗಿರೋದ್ರಿಂದ ಸಾಮಾನ್ಯವಾಗಿ ಈಸಿಯಾಗಿ ನಾವು ಗುರುತಿಸಬಹುದು. ಅಕ್ಕಿ ಮೂತಿ ಹುಳು ಚಿರಪರಿಚಿತವಾದಂತ ಒಂದು ಹುಳು ಅದು. ಸೊ ಅದೇ ರೀತಿ ಕೆಂಪು ಹಿಟ್ಟಿನ ದುಂಬಿ ಅಂತ, ಇದು ಅಕ್ಕಿ ಮೂತಿ ಹುಳುಗಿಂತ ಸ್ವಲ್ಪ ಉದ್ದ ಇರುತ್ತೆ ಈ ದುಂಬಿ. ಅದೇ ತರ ಗರಗಸದ ಹಲ್ಲಿನ ದುಂಬಿ ಅಂತ ಅಂದ್ರೆ, ಇದು ಏನು ಎದೆ ಭಾಗದಲ್ಲಿ ಏನಿದೆ ಸೈಡ್ ಅಲ್ಲಿ ಪಕ್ಕ ಗರಗಸ ತರ ಮುಳ್ಳುಗಳು ಇರುತ್ತೆ, ಹಲ್ಲುಗಳ ತರ ಇರುತ್ತೆ, ಅದರಿಂದ ನಾವು ಇದನ್ನ ಗುರುತಿಸಬಹುದು. ಆಮೇಲೆ ಕಿರುಧಾನ್ಯ ಕೊರಕ ಅಂತ, ಇದು ಗೋಧಿನಲ್ಲಿ ಹೆಚ್ಚಿಗೆ ಕಂಡು ಬರುತ್ತೆ. ಆಮೇಲೆ ವಿಶಾಲ ಧಾನ್ಯ ಕೊರಕ ಅಂತ, ಇದು ಮುಸ್ಕಿನ ಜೋಳನ ನಾವು ಶೇಖರಣೆ ಮಾಡಿದಾಗ ಆ ಶೇಖರಣೆ ಮಾಡಿರ್ತಕ್ಕಂಥ ಮುಸ್ಕಿನ ಜೋಳದಲ್ಲಿ ತುಂಬಾ ಬರುತ್ತೆ ಇದು. ಮೊದಲಿಗೆ ಇದು ಮೆಕ್ಸಿಕೋ ದೇಶದಲ್ಲಿ ಕಂಡು ಬಂತಿದ್ದು. ಅದೇ ತರ ಕಪ್ಪು ದುಂಬಿಗಳು, ಹಾಗೆ ಕೋಪ್ರಾ ಬೀಟಲ್ಸ್ ಅಂತ, ಕೊಬ್ಬರಿ ಬರುವಂತದ್ದು ಕೋಪ್ರಾ ಬೀಟಲ್ಸ್ ಅಂತ. ಆಮೇಲೆ ಒಣ ಹಣ್ಣಿನ ದುಂಬಿಗಳು ಅಂತ, ಸೊ ಒಣ ಏನ್ ಡ್ರೈ ಫ್ರೂಟ್ಸ್ ನಾವೇನ್ ಸ್ಟೋರ್ ಮಾಡ್ತೀವಿ ಅದಕ್ಕೂ ಸಹ ಈ ದುಂಬಿ ಜಾತಿಗೆ ಸೇರಿರ್ತಕ್ಕಂತ ಕೀಟಗಳು ಹಾನಿ ಮಾಡುತ್ತೆ. ಇನ್ನ ಪತಂಗದ ಜಾತಿಗೆ ಸೇರಿದಂತ ಕೀಟಗಳು ಬರ್ತಾವಲ್ಲ? ಖಂಡಿತ ಸರ್. ಈಗ ಪತಂಗ ಜಾತಿಗೆ ಸೇರಿರೋದನ್ನು ಒಂದು 3-4 ಕೀಟಗಳು ತುಂಬಾನೇ ಹಾನಿ ಮಾಡುತ್ತೆ. ಸಾಕಷ್ಟು ಇದಾವೆ. ಸೊ ಅದರಲ್ಲಿ 3-4 ಕೀಟಗಳು ತುಂಬಾನೇ ಹಾನಿ ಮಾಡುತ್ತೆ. ಅದರಲ್ಲಿ ಬಹಳ ಮುಖ್ಯವಾಗಿದ್ದ ಅಂತ ಅಂದ್ರೆ ಅಂಗಮೊಯಿಸ್ ಗ್ರೈನ್ ಮಾತ್ ಅಂತಂದೇಳಿ, ಸೈಟ್ರೇಟ್ ರೋಗ ಸಿರೋಲಿಲ್ಲ ಅಂತ ವೈಜ್ಞಾನಿಕವಾಗಿ ಕರಿತೀವಿ. ಅದೇ ತರ ಅಕ್ಕಿ ಚಿಟ್ಟೆ ಅಂತ, ಅಕ್ಕಿ ಚಿಟ್ಟೆ ಅಥವಾ ಅಕ್ಕಿ ಪತಂಗ ಅಂತಂದು ಕರಿತೀವಿ ಅದನ್ನು. ಇದು ಬಹಳ ಸಾಮಾನ್ಯವಾಗಿ ಹಾನಿ ಮಾಡುವಂತ ಒಂದು ಪತಂಗ ಜಾತಿಗೆ ಸೇರಿರ್ತಕ್ಕಂಥ ಕೀಟಪೀಡೆ. ಅದರಲ್ಲೂ ಈಗ ನಾವೇನು ಅಕ್ಕಿನ ಭತ್ತನ ಅಕ್ಕಿ ಮಾಡಿರ್ತೀವಿ, ಆಮೇಲೆ ಪೌಡರ್ಗಳು ಮಾಡಿರ್ತೀವಿ ಅಂದ್ರೆ ಹಿಟ್ಟುಗಳು, ಸೊ ಆ ತರ ಪದಾರ್ಥಗಳಲ್ಲಿ ಇದು ತುಂಬಾ ಹಾನಿ ಮಾಡುತ್ತೆ. ಅಕ್ಕಿ ಚಿಟ್ಟೆ ಸಾಮಾನ್ಯವಾಗಿ ಬಹಳ ಹಾನಿ ಮಾಡುತ್ತೆ ಇದು, ಎಲ್ಲಾ ಕಡೆನೂ ನಾವು ಕಾಣಬಹುದು ಇದು. ಆಮೇಲೆ ಇದನ್ನು ಗುರುತಿಸೋ ಬಗೆ ಹೇಗೆ ಅಂತ ಅಂದ್ರೆ, ಇದು ಲೈಟ್ಗೆ ಆಕರ್ಷಿತ ಆಗೋಲ್ಲ. ಈಗೇನು ನಾವು ಆ ರೂಮಲ್ಲಿ ಶೇಖರಣೆ ರೂಮಲ್ಲಿ ಲೈಟ್ಸ್ ಇದ್ರೂ ಆ ಕಡೆ ಹೋಗಲ್ಲ, ಲೈಟ್ಗೆ ಆಕರ್ಷಿತ ಆಗೋಲ್ಲ ಒಂದು. ಆಮೇಲೆ ಎರಡನೇದು, ಸಾಮಾನ್ಯವಾಗಿ ಇದು ಚಿಟ್ಟೆ ಆಯ್ತು ಅಂದ್ರೆ, ಕೋಶಾವಸ್ಥೆಯಿಂದ ಚಿಟ್ಟೆ ಆಯ್ತು ಅಂದ್ರೆ ಗೋಡೆ ಮೇಲೆ ಕೂತಿರುತ್ತೆ ಹೋಗಿ. ಸೊ ಗೋಡೆ ಮೇಲೆ ತುಂಬಾ ಹೊತ್ತು ಕೂತಿರುತ್ತೆ. ಸೊ ಹಾಗಾಗಿ ಅದನ್ನ ಈಸಿಯಾಗಿ ನಾವು ಕಂಡುಹಿಡಿಬಹುದು. ಆಮೇಲೆ ಇಂಡಿಯನ್ ಮೀಲ್ ಮಾತ್ ಅಂತ ಬರುತ್ತೆ, ಅದೇ ತರ ಇನ್ನೂ ಒಂದು ಮೀಲ್ ಮಾತ್ ಅಂತಂದೆ, ಇವೆಲ್ಲನೂ ಮೆಡಿಟರೇನಿಯನ್ ಫ್ಲೋರ್ ಮಾತ್ ಅಂತ ಬರುತ್ತೆ, ಆಮೇಲೆ ಆಲ್ಮಂಡ್ ಮಾತ್ ಅಂತ ಬರುತ್ತೆ. ಸೊ ಇವೆಲ್ಲನೂ ಪತಂಗ ಜಾತಿಗೆ ಸೇರಿರ್ತಕ್ಕಂತ ಕೀಟಪೀಡೆಗಳು ಅಂತ ಹೇಳ್ಬೋದು. ಇನ್ನ ನಮ್ಮಲ್ಲಿ ವಿವಿಧ ಬೇಳೆಕಾಳು ಬೆಳೆಗಳನ್ನ ಬೆಳಿತೀವಿ, ದ್ವಿದಳ ಧಾನ್ಯದ ಬೆಳೆಗಳನ್ನ, ಇವುಗಳಿಗೆ ಬೀಳುವಂತ ದುಂಬಿಗಳು ಹುಳುಗಳು ಯಾವ್ಯಾವು ಅಂತೀರಿ? ಖಂಡಿತ, ಈಗ ಅದರಲ್ಲೂ ಬಹಳ ಮುಖ್ಯವಾಗಿ 2-3 ದುಂಬಿಗಳು ನಮ್ಮ ಬೇಳೆಕಾಳುಗಳಿಗೆ ಸಾಮಾನ್ಯವಾಗಿ ನೋಡ್ಬೋದು. ಇವನ್ ನಾವು ಮನೆಯಲ್ಲಿ 1/4 kg ಬೇಳೆಕಾಳುಗಳು, ಯಾವ್ದೇ ತರ ಕಾಳುಗಳಿರ್ಬೋದು, ಅಲಸಂದಿ ಆಗ್ಬೋದು, ಕಡಲೆಕಾಳು ಆಗ್ಬೋದು, ಇವನ್ ಹೆಸರು ಕಾಳಾಗಿರ್ಬೋದು, ಇವನ್ನ ನಾವು ಶೇಖರಣೆ ಮಾಡಿದಾಗ ನಾವು ಸಾಮಾನ್ಯವಾಗಿ ನೋಡ್ತಾ ಇರ್ತೀವಿ. ಸೊ ಅದು ಬಹಳ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಬೇಳೆಕಾಳು ದುಂಬಿ ಅಂತ ಕರಿತೀವಿ ಅದನ್ನ. ಅದು ಮುಖ್ಯವಾಗಿ ಬಹಳ ಮುಖ್ಯವಾಗಿ ಹಾನಿ ಮಾಡುವಂತ ದುಂಬಿ ಅದು. ಏನಾಗುತ್ತೆ, ಹೊಲದಲ್ಲೇನೆ ಮೊಟ್ಟೆ ಇಡುತ್ತೆ. ಸೊ ಅದು ಮೊಟ್ಟೆ ಇಟ್ಬಿಟ್ಟು ಅದು ಆಮೇಲೆ ನಮ್ಮ ದಾಸ್ತಾನಕ್ಕೆ ವರ್ಗಾವಣೆ ಆಗುತ್ತೆ. ನಮಗೆ ಗೊತ್ತೇ ಆಗಲ್ಲ, ನಮಗೆ ಗೊತ್ತೇ ಆಗೋದಿಲ್ಲ. ನಾವು ತಂದಾಗ ಒಂದು ಹುಳ ಕಾಣೋದಿಲ್ಲ ನಿಮ್ಗೆ, ಒಂದ್ ಸ್ವಲ್ಪ ದಿವಸ ಆದ್ಮೇಲೆ ಹುಳುಗಳು ಕಾಣಲಿಕ್ಕೆ ಶುರುವಾಗುತ್ತೆ. ನಮಗೆ ಆಶ್ಚರ್ಯ ಆಗುತ್ತೆ, ಎಲ್ಲಿ ಬಂದು ಎಲ್ಲಿ ಬಂದು ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ. ಸೊ ಕಾರಣ ಜಮೀನಲ್ಲೇ ಮೊಟ್ಟೆ ಇಟ್ಟು, ಜಮೀನಲ್ಲೇನೆ ಮೊಟ್ಟೆ ಇಡುತ್ತೆ. ಇನ್ನ ಈ ಹೊಗೆ ಸೊಪ್ಪು, ಈ ಔಷಧಿಗಳು, ಚರ್ಮ, ಇವುಗಳಿಗೆ ಬೀಳುವಂತ ಕೀಟಗಳು ಯಾವ್ಯಾವು ಅಂತೀರಿ? ಖಂಡಿತ, ಈಗ ಸಾಮಾನ್ಯವಾಗಿ ನಾವು ಹೊಗೆ ಸೊಪ್ಪು ಮತ್ತೆ ಔಷಧಿಗಳು, ಬಹಳಷ್ಟು ಔಷಧಿಗಳನ್ನ ನಾವು ಸಂಗ್ರಹಣೆ ಮಾಡ್ತೀವಿ. ಅದೇ ತರ ಚರ್ಮ ಇರ್ಬೋದು, ಮತ್ತೆ ಬೇರೆ ಬೇರೆ ಇತ್ಯಾದಿ ವಸ್ತುಗಳನ್ನ ನಾವು ಸಂಗ್ರಹಣೆ ಮಾಡಿದಾಗ ಬಹಳ ಮುಖ್ಯವಾಗಿ ಸಿಗರೇಟ್ ಬೀಟ್ಲ ಅಥವಾ ಸಿಗರೇಟ್ ದುಂಬಿ ಅಂತ ಬರುತ್ತೆ. ಸೊ ಅದು ಇವನ್ ಪ್ಯಾಕ್ ಮಾಡಿರೋ ಸಿಗರೇಟ್ಗಳು ಮತ್ತೆ ಬೀಡಿಗಳಲ್ಲೂ ಸಹ ಕೊರೆದು ತಿನ್ನುತ್ತೆ, ಪ್ಯಾಕ್ ಮಾಡಿರೋ ಇದರಲ್ಲೂ. ಅದೇ ತರ ಸಪರೇಟ್ ಹೊಗೆ ಸೊಪ್ಪನ್ನೇ ನಾವು ಶೇಖರಣೆ ಮಾಡಿದಾಗ ಅದರಲ್ಲೂ ಹಾನಿ ಮಾಡುತ್ತೆ. ಸಿಗರೇಟ್ ದುಂಬಿ ಅಂತ ಬಹಳ ಸಾಮಾನ್ಯವಾಗಿ ಸಿಗುವಂತ ದುಂಬಿ ಅದು. ಆಮೇಲೆ ಡ್ರಗ್ ಸ್ಟೋರ್ ಬೀಟಲ್ ಅಂತ, ಇದು ಈ ಒಂದು ದುಂಬಿ ಏನ್ ಮಾಡುತ್ತೆ ಅಂತಂದ್ರೆ ಎಲ್ಲಾ ತರದ್ದು ಏನು ಔಷಧಿಗಳ ನಾಶ ಮಾಡುತ್ತೆ. ನೋಡಿ, ಔಷಧಿಗಳಿಗೂ ಕೂಡ ಈ ದುಂಬಿ ಬರುತ್ತೆ, ಬಹಳ ನಾಶ ಮಾಡುತ್ತೆ ಇದರಲ್ಲಿ ಸ್ಟೋರ್ ಅಲ್ಲಿ. ಅಂದ್ರೆ ಮುಖ್ಯವಾಗಿ ಮನುಷ್ಯರಿಗೆ ಬಳಸುವಂತ ಔಷಧಿಗಳು, ಮನುಷ್ಯರಿಗೆ ಇರ್ಬೋದು ಅಥವಾ ಪ್ರಾಣಿಗಳಿಗೆ ಬಳಸುವಂತ ಔಷಧಿಗಳಿರ್ಬೋದು, ಯಾವ್ದೇ ತರ ಔಷಧಿಗಳು ಔಷಧಿ ಅಂಗಡಿಗಳಲ್ಲಿ ಇರ್ಬೋದು ಅಥವಾ ದಾಸ್ತಾನುಗಳಲ್ಲಿ ಇರ್ಬೋದು, ಅಲ್ಲಿ ತುಂಬಾ ಕಂಡು ಸನ್ನಿವೇಶದಲ್ಲೂ ಈ ದುಂಬಿ ಹಾನಿ ಮಾಡುತ್ತೆ, ಚರ್ಮದ ದುಂಬಿ. ಆಮೇಲೆ ಹೊಗೆ ಸೊಪ್ಪಿಗೆ ಬೀಳಂತ ಒಂದು ಪತಂಗ ಬೇರೆ ಬರುತ್ತೆ. ಸೊ ಆ ಪತಂಗನೂ ತುಂಬಾ ಡ್ಯಾಮೇಜ್ ಮಾಡುತ್ತೆ, ಎಸ್ಪೆಷಲಿ ಈ ಚಾಕ್ಲೇಟ್ಸ್ಗೆ. ಚಾಕ್ಲೇಟ್ಸ್ ಮೇಲೆ ಮೊಟ್ಟೆ ಇಟ್ಬಿಟ್ಟು ಈಗ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಟಿವಿಗಳಲ್ಲೆಲ್ಲ, ಪೇಪರ್ನಲ್ಲೂ ಚಾಕ್ಲೇಟ್ನಲ್ಲಿ ಹುಳು ಇದ್ವು ಅಂತ, ಅದೇ ಹುಳುನೇ ಇದು. ಅಲ್ಲಿ ಮೊಟ್ಟೆ ಇಟ್ಟು ಪತಂಗ ಜಾತಿಗೆ ಸೇರಿರ್ತಕ್ಕಂತ ಒಂದು ಕೀಟ. ಇನ್ನು ಮುಖ್ಯವಾಗಿ ನಾವು ಈ ಹಾನಿಯ ವಿಧಾನಗಳಿಗೆ ಬಂದ್ರೆ ಯಾವ ರೀತಿಯಾಗಿ ಈ ಒಂದು ಕೀಟ ಪೀಡೆಗಳು ಮತ್ತು ಬೇರೆ ಪೀಡೆಗಳು ಹಾನಿಯನ್ನು ಉಂಟು ಮಾಡ್ತವೆ ಅಂತೀರಿ? ಹಾನಿಯನ್ನ ನಾವು 2 ತರ ವಿಂಗಡಿಸ್ಕೋಬಹುದು. ಮೊದಲೇದಾಗಿ ಏನಪ್ಪಾ ಅಂತಂದ್ರೆ ತುಂಬಾ ಚೆನ್ನಾಗಿರುತ್ತೆ ಧಾನ್ಯಗಳು, ಆ ಧಾನ್ಯಗಳ ಗಟ್ಟಿ ಧಾನ್ಯಗಳ ನೇರವಾಗಿ ತಿನ್ನುವಂತ ಹುಳುಗಳು, ದುಂಬಿ ಜಾತಿಗೆ ಸೇರಿರೋದಿರ್ಬೋದು ಅಥವಾ ಪತಂಗ ಜಾತಿಗೆ ಸೇರಿರೋದಿರ್ಬೋದು. ಅದರಲ್ಲೂ ಬಹಳ ಮುಖ್ಯವಾಗಿ ಆ ಗುಂಪಿಗೆ ಸೇರಿರೋ ಅಂತ ಅಂದ್ರೆ ಹಕ್ಕಿ ಮೂತಿ ಹುಳು, ಬೇಳೆಕಾಳು ದುಂಬಿ, ಆಮೇಲೆ ಅಕ್ಕಿ ಚಿಟ್ಟೆ. ಇವು ಕಾಳುಗಳು ಗಟ್ಟಿ ಇದ್ರೂ ಹಾನಿ ಮಾಡುತ್ತೆ ಇದು. ಆಮೇಲೆ ಆಲೂಗೆಡ್ಡೆ ಕೀಟ, ಆಲೂಗೆಡ್ಡೆ ಶೇಖರಣೆ ಮಾಡಿದಾಗ ಆಲೂಗೆಡ್ಡೆನ ಇದು ತುಂಬಾ ಹಾನಿ ಮಾಡುತ್ತೆ. ಗೆಡ್ಡೆ ಕೊರಕ ಅಂತ ಕರಿತೀವಿ. ಮತ್ತೆ ಗೆಣಸಿನ ಮೂತಿ ಹುಳು, ಸ್ವೀಟ್ ಪೊಟೇಟೋನ ನಾವು ಸ್ಟೋರ್ ಮಾಡಿದಾಗ ವಿವಿಲ್ ಜಾತಿಗೆ ಸೇರಿರೋಂಥದ್ದು ಸ್ವೀಟ್ ಪೊಟೇಟೋ ವಿವಿಲ್ ಅಂತಂದೇ ಕರಿತೀವಿ, ಮೂತಿ ಹುಳು. ಸೊ ತುಂಬಾ ಹಾನಿ ಮಾಡುತ್ತೆ ಅದನ್ನು. ಅದೇ ತರ ಈಗ ಮೊದಲಿಗೆ ಏನಾಗುತ್ತೆ, ಚೆನ್ನಾಗಿರೋ ಧಾನ್ಯಗಳ ಮೇಲಿನ ಗುಂಪು ಹಾನಿ ಮಾಡುತ್ತೆ, ಹಾನಿ ಮಾಡಿದಾಗ ಪುಡಿ ಆಗುತ್ತೆ ಸ್ವಲ್ಪ. ಸೊ ಪುಡಿ ಆದ ನಂತರ ಬೇರೆ ಗುಂಪಿನ ಕೀಟಗಳು ಅದರ ಪುಡಿ ಮೇಲೆ ಹಾನಿ ಬೀಳುತ್ತೆ. ಅಂತ ಕೀಟಗಳು ಯಾವ್ಯಾವು ಅವು ಅಂತಂದ್ರೆ ಹಳದಿ ಹಿಟ್ಟಿನ ಹುಳು, ಅದೇ ತರ ಕಪ್ಪು ಹಿಟ್ಟಿನ ಹುಳು, ಆಮೇಲೆ ಕಪ್ಪು ಬೂಸ್ಟ್ ದುಂಬಿ, ಆಮೇಲೆ ಜೇಡ್ರ ದುಂಬಿಗಳು. ಇವು ಜೇಡ್ರ ದುಂಬಿಗಳು ಬಹಳ ಬೀಳುತ್ತೆ. ಅದನ್ನ ನಾವು ಗುರುತಿಸೋದು ಹೇಗೆ ಅಂತಂದ್ರೆ ಈ ಜೇಡ್ರ ದುಂಬಿ ಕಾಲುಗಳು ತುಂಬಾ ಉದ್ದ ಇರುತ್ತೆ, ದೇಹ ಚಿಕ್ಕದಿರುತ್ತೆ, ಕಾಲುಗಳು ಮಾತ್ರ ತುಂಬಾ ಉದ್ದ ಇರ್ತವೆ. ಸೊ ಅದು ಬಹಳ ವಿಶಿಷ್ಟ ಈ ದುಂಬಿಗಳಲ್ಲಿ. ಅದೇ ತರ ಹಿಟ್ಟಿನ ಪದಾರ್ಥಗಳಿಗೇನೆ ಸಾಕಷ್ಟು ರೀತಿಯ ನುಸಿಗಳು ಬರ್ತವೆ. ನುಸಿಗಳು ತುಂಬಾ ಹಾನಿ ಮಾಡುತ್ತೆ. ಯಾವ್ಯಾವು ಅಂತೀರಿ? ಅಂದ್ರೆ ಟೈರೋಗ್ಲಿಪಸ್ ನುಸಿ ಅಂತೀವಿ, ಅಥವಾ ಕಾಳಿನ ನುಸಿ ಅಂತೀವಿ, ಬೇರಿನ ನುಸಿ, ಆಮೇಲೆ ಇತ್ಯಾದಿ ಸಾಕಷ್ಟು ನುಸಿ ಜಾತಿಗೆ ಸೇರಿರ್ತಕ್ಕಂಥ ನುಸಿಗಳು ಹಿಟ್ಟುಗಳನ್ನ ತೊಂದರೆ ಮಾಡುತ್ತೆ. ಒಂದು ಈ ಹಿಟ್ಟಿಗೆ ಡ್ಯಾಮೇಜ್ ಮಾಡಿದ ತಕ್ಷಣ ಹಿಟ್ಟಿನ ತೇವಾಂಶ ಜಾಸ್ತಿ ಆಗುತ್ತೆ. ಕೀಟಗಳು ಈ ನುಸಿಗಳು ಹೋದ್ಮೇಲೆ ಹಿಟ್ಟಿನ ತೇವಾಂಶ ಜಾಸ್ತಿ ಆಗುತ್ತೆ. ಒಂದ್ಸರಿ ತೇವಾಂಶ ಜಾಸ್ತಿ ಆಯ್ತು ಅಂತಂದ್ರೆ ಬೇರೆ ಬೇರೆ ಜಾತಿಯ ಶಿಲೀಂಧ್ರಗಳು ಬೂಸ್ಟ್ಗಳು ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಆ ಶಿಲೀಂಧ್ರ ಮತ್ತೆ ಬೂಸ್ಟ್ಗಳು ಯಾವ್ಯಾವು ಅಂತ? ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕು ಅಂದ್ರೆ ಆಸ್ಪರ್ಜಿಲ್ಲಸ್ ಇರ್ಬೋದು, ಆಮೇಲೆ ಪೆನ್ಸಿಲಿಯಂ ಇರ್ಬೋದು, ಆಮೇಲೆ ಫಿಸೇರಿಯಂ ಫಂಗಸ್ ಅಂತ ಕರಿತೀವಿ. ಇದು ತುಂಬಾ ಡೇಂಜರಸ್, ಇದು ತುಂಬಾ ತೊಂದರೆ ಆಗುತ್ತೆ. ಆಸ್ಪರ್ಜಿಲ್ಲಸ್ ಅಂತೂ ಸಾಮಾನ್ಯವಾಗಿ ನಾವು ಅನುಭವಿಸಿರ್ತೀವಿ. ಈಗ ಕಡಲೆ ಬೀಜ ನಾವು ಬಾಯಲ್ಲಿ ಹಾಕೊಂಡಾಗ ವಿಷ ವಿಷ ಆಗುತ್ತೆ. ಒಂದೊಂದ್ಸಾರಿ ಶಿಲೀಂಧ್ರ ವಿಷ ಅಂತ ಅಫ್ಲೋಟಾಕ್ಸಿನ್ ಅಂತ. ಸೊ ಅದನ್ನು ಇದರಿಂದಾನೇ ಆಗೋದು. ಕ್ಯಾನ್ಸರ್ ಕೂಡ ಉಂಟು ಮಾಡುತ್ತೆ. ಕ್ಯಾನ್ಸರ್ ಖಂಡಿತ, ಕ್ಯಾನ್ಸರ್ ಕೂಡ ಉಂಟು ಮಾಡೋ ಚಾನ್ಸಸ್ ಇರುತ್ತೆ. ಅದರಿಂದ ಬಹಳ ಎಚ್ಚರಿಕೆ ಆಗಿರ್ಬೇಕು. ಹುಣಸೆ ಹಣ್ಣಲ್ಲೂ ನಾವು ದುಂಬಿಗಳನ್ನ ಕಾಣ್ತೀವಿ ಕೆಲ ಸಂದರ್ಭದಲ್ಲಿ. ಖಂಡಿತ, ಹುಣಸೆ ಹಣ್ಣಿನ ದುಂಬಿ ಅಂತಂದೇ ಇದೆ ಒಂದು. ಅದು ಈ ನಮ್ದು ಶೇಂಗಾ ಮತ್ತೆ ಹುಣಸೆ ಹಣ್ಣು ಎರಡೂ ತಿನ್ನುತ್ತೆ ಅದು. ಸೊ ಶೇಂಗಾ ತಿರುಳನ್ನ ಪೂರ್ತಿ ತಿಂದಾಕುತ್ತೆ, ಆಮೇಲೆ ಶೇಂಗಾ ಬೀಜಗಳ ಪೂರ್ತಿ ತಿನ್ನುತ್ತೆ, ಆಮೇಲೆ ಹುಣಸೆ ಹಣ್ಣಿನ ತಿರುಳು ಏನಿದೆ ಆ ತಿರುಳನ್ನ ತುಂಬಾ ತಿಂದಾಕುತ್ತೆ. ಸ್ಟೋರ್ ಅಲ್ಲಿ ತಿರುಳಿಲ್ಲದಲ್ಲೇ ಸುಮ್ಮನೆ ಸಿಪ್ಪೆ ಇದ್ದಂಗಿರುತ್ತೆ ನಮ್ಗೇನು ಅದು. ಹೌದು, ಹುಣಸೆ ಹಣ್ಣು ಏನು ಸಿಗೋದೇ ಇಲ್ಲ, ಪುಡಿ ಪುಡಿ ಆಗ್ಬಿಡುತ್ತೆ ನಿಮ್ಗೆ ಅದು ಬಿತ್ತು ಅಂತ ಅಂದ್ರೆ. ತುಂಬಾ ಹಾನಿ ಮಾಡುವಂತ ಎರಡನೇ ಹುಳು, ದುಂಬಿ ಜಾತಿಗೆ ಸೇರಿರ್ತಕ್ಕಂತ ಎರಡನೇ ಹುಳು ಅದು. ಹುಣಸೆ ಹಣ್ಣಿನ ದುಂಬಿ ಅಥವಾ ಶೇಂಗಾ ದುಂಬಿ ಅಂತಂದು ಕರಿತೀವಿ ಅದನ್ನು. ಅಂದ್ರೆ ಈ ದಾಸ್ತಾನ್ನ ಕೀಟಗಳು ಸಾಕಷ್ಟು ವೈವಿಧ್ಯಮಯವಾಗಿದ್ದಾವೆ ಅಂತ ನಾವು ನೋಡ್ದಂಗಾಯ್ತು. ಇವುಗಳ ನಿಯಂತ್ರಣ ಹೇಗೆ ಅಂತೀರಿ? ಮುಂಜಾಗ್ರತಾ ಕ್ರಮಗಳು ಇವೆಲ್ಲ ಹೇಗೆ ಅಂತೀರಿ? ನಿಯಂತ್ರಣ ಕ್ರಮಗಳಿಗೆ ಬಂದಾಗ ಈಗ ನಾವು ಜೀವನ ಚಕ್ರ ನೋಡಿದ್ರೆ, ಜೀವನ ಚರಿತ್ರೆ ನೋಡಿದ್ರೆ, ದಾಸ್ತಾನು ಕೀಟಗಳಿಗೆ ಬೀಳುವಂತ ಪತಂಗಗಳಿರ್ಬೋದು ಅಥವಾ ದುಂಬಿ ಜಾತಿಗೆ ಸೇರಿರೋಂಥವು ಅಥವಾ ನುಸಿಗಳಿರ್ಬೋದು ಬೇರೆ ಶಿಲೀಂಧ್ರ ಜಾತಿಗೆ ಏನೇ ನೋಡಿದ್ರು ನಾವು ಎಲ್ಲಾ ಪೀಡೆಗಳ ಒಂದು ಜೀವನ ಚರಿತ್ರೆ ಒಂದೇ ತರ ಇರುತ್ತೆ. ಅಂತ ವ್ಯತ್ಯಾಸ ಇರೋದಿಲ್ಲ. ಹಾಗಾಗಿ ನಾವು ನಿಯಂತ್ರಣ ಕ್ರಮಗಳನ್ನು ಒಂದೇ ತರ ಕ್ರಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ. ಸೊ ಒಂದೇ ತರಹದ ನಿಯಂತ್ರಣದ ಕ್ರಮಗಳನ್ನ ಅನುಸರಿಸ್ಬಿಟ್ಟು ನಾವು ಎಲ್ಲಾ ತರದ ಪೀಡೆಗಳನ್ನ ನಾವು ನಿರ್ವಹಣೆ ಮಾಡಬಹುದು. ಏನು ಕ್ರಮಗಳು ಅನುಸರಿಸಬಹುದು? ಸೊ ಬಹಳ ಮುಖ್ಯವಾಗಿ ಹೇಳೋದಾದ್ರೆ ಒಂದು ಅದರಲ್ಲೂ ನಾವೇನು ಶೇಖರಣೆ ಮಾಡ್ತೀವಿ, ಯಾವುದೇ ಪದಾರ್ಥ ಶೇಖರಣೆ ಮಾಡಬಹುದು, ನೇರವಾಗಿ ಆ ಪದಾರ್ಥಗಳನ್ನ ರಾಸಾಯನಿಕ ಕೀಟನಾಶಕಗಳ ಜೊತೆಗೆ ಮಿಶ್ರಣ ಮಾಡಿ ಉಪಚಾರ ಮಾಡೋದನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ. ಸೊ ಯಾವುದೇ ಕಾರಣಕ್ಕೂ ಉಪಚಾರ ಮಾಡಬಾರದು. ಕೀಟನಾಶಕಗಳು ರಾಸಾಯನಿಕಗಳಿಂದ ಕಲಬೆರಕೆ ಆಗುತ್ತೆ, ಕಲಬೆರಕೆಯಿಂದ ಆಹಾರಗಳ ಕಲಬೆರಕೆ ಆಗೋಗುತ್ತೆ, ಅದನ್ನ ಮಾಡೋದು ಅಪಾಯ ಆಗೋಗ್ತವೆ, ಅಪಾಯ ಅಂತಂದೇ ಹೇಳ್ಬೋದು. ಹಾಗಾಗಿ ನಾವು ಶೇಖರಣೆ ಮಾಡೋದಕ್ಕಿಂತ ಅಥವಾ ದಾಸ್ತಾನು ಮಾಡೋದಕ್ಕಿಂತ ಮುಂಚೆನೆ ನಾವು ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ನಾವು ಅನುಸರಿಸಬೇಕಾಗುತ್ತೆ. ಮುಂಜಾಗ್ರತಾ ಕ್ರಮ ಅನುಸರಿಸೋದೇ ಬಹಳ ಮುಖ್ಯ. ಬಹಳ ಮುಖ್ಯ. ಒಂದ್ಸರಿ ಕೀಟಗಳು ಬಂದ ಮೇಲೆ ಅವುಗಳನ್ನ ನಾವು ನಿರ್ಮೂಲನೆ ಮಾಡೋದು ಬಹಳ ಕಷ್ಟ. ಬಹಳ ಕಷ್ಟ. ಅದರಿಂದ ಬರ್ದಂಗೆ ತಡೆಯೋದೇ ಒಳ್ಳೇದು. ಬರ್ದಂಗೆ ತಡೆಯೋದು ತುಂಬಾ ಒಳ್ಳೇದು. ಅಂದ್ರೆ ಏನ್ ಕ್ರಮ ಅನುಸರಿಸಬಹುದು ಅಂತ? ಖಂಡಿತ, ಸಾಕಷ್ಟು ಮುಂಜಾಗ್ರತಾ ಕ್ರಮಗಳಿದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ, ಈಗ ನಾವು ಈಗಾಗಲೇ ಹೇಳಿದ್ವಿ, ಈಗ ಸಾಕಷ್ಟು ಕೀಟಗಳು ಹೊಲದಲ್ಲಿ ಸ್ಟಾರ್ಟ್ ಆಗುತ್ತೆ, ಹೊಲದಲ್ಲಿ ಇಡುತ್ತೆ ಮೊಟ್ಟೆ ಇಟ್ಬಿಟ್ಟು, ಅದು ದಾಸ್ತಾನವರೆಗೂ ಹೋಗುತ್ತೆ, ಉಗ್ರಾಣದವರೆಗೂ ಹೊರಟೋಗುತ್ತೆ. ಸೊ ಹಾಗಾಗಿ ಬೆಳೆ ಇನ್ನೇನು ಕಟಾವಿನ ಅಂತ ಬಂದಿದೆ, ಇನ್ನೊಂದು 15-20 ದಿವಸಕ್ಕೆ ನಾವು ಬೆಳೆನ ಕಟಾವು ಮಾಡ್ತೀವಿ ಅನ್ನೋ ಹಂತದಲ್ಲಿ ಒಂದು ಸಿಂಪರಣೆಯನ್ನ ನಾವು ಮಾಡಬೇಕಾಗುತ್ತೆ ಬೆಳೆಗೆ. ಬೆಳೆಗೆ ಮೆಲಾಥಿಯನ್ ಅಂತ ಒಂದು ಕೀಟನಾಶಕ ಸಿಗುತ್ತೆ, ಮೆಲಾಥಿಯನ್ 50 EC ಅಂತ. ಸೊ ಆ ಕೀಟನಾಶಕನ 2 ml 1 L ನೀರಿನಲ್ಲಿ ಬೆರೆಸ್ಬಿಟ್ಟು ಒಂದು ಸಿಂಪರಣೆ ಕೊಡೋದು ತೆನೆ ಮೇಲೆ ಕಾಳುಗಳಾಗಿರುತ್ತೆ ಆಗ್ಲೇ. ಸೊ ಕಾಳ ಹಂತದಲ್ಲಿ ನಾವು ಇನ್ನೇನು ಕಟಾವು ಹಂತದಲ್ಲೇನೆ ಕೊಡ್ಬೇಕು. ಇನ್ನೊಂದು 15-20 ದಿವಸಕ್ಕೆ ನಾವು ಕಟಾವು ಮಾಡ್ತೀವಿ ಅನ್ನೋ ಹಂತದಲ್ಲಿ ನಾವು ಸಿಂಪರಣೆ ಮಾಡ್ಬೇಕು. ಆ ರೀತಿ ಸಿಂಪರಣೆ ಮಾಡೋದ್ರಿಂದ ಏನಾಗುತ್ತೆ, ಈ ಮೊಟ್ಟೆ ಇರ್ಬೋದು ಅಥವಾ ಮರಿಗಳಿರ್ಬೋದು, ಚಿಕ್ಕ ಚಿಕ್ಕ ಮರಿಗಳಿರ್ಬೋದು, ಅಲ್ಲೇ ಸತ್ತೋಗುತ್ತೆ. ಅಲ್ಲೇ ಸತ್ತೋಗುತ್ತೆ. ಒಂದ್ ವೇಳೆ ಮೊಟ್ಟೆ ಇಡಬೇಕು ಅಂದ್ರೂ ಆಗೋದಿಲ್ಲ. ಸೊ ಮೊಟ್ಟೆ ಇಡಬೇಕು ಅಂದ್ರೂ ಆಗೋದಿಲ್ಲ. ಸೊ ಹಾಗಾಗಿ ಹೊಲದಿಂದ ಉಗ್ರಾಣಕ್ಕೆ ಹೋಗೋದನ್ನ ಚಾನ್ಸಸ್ ನಾವು ಅಲ್ಲೇ ತಡಿಬಹುದು. ಒಂದ್ ವೇಳೆ ನಮ್ಗೆ ನೀರಿನ ಕೊರತೆ ಇದ್ರೆ ಈ ಶೇಕಡ ಇದನ್ನು ಪುಡಿಯನ್ನು ಬಳಸ್ಕೋಬಹುದು. ಖಂಡಿತ ಖಂಡಿತ, ಎಲ್ಲೆಲ್ಲಿ ನಮಗೆ ನೀರಿನ ಕೊರತೆ ಇರುತ್ತೆ ಸೊ ಅಂತ ಒಂದು ಪ್ರದೇಶದಲ್ಲಿ ಮೆಲಾಥಿಯನ್ ಪುಡಿ ರೂಪದಲ್ಲೂ ಸಿಗುತ್ತೆ. ಸೊ ಶೇಕಡ 5 ಮೆಲಾಥಿಯನ್ ಪುಡಿನ ನಾವು ಧೂಳೀಕರಿಸಬಹುದು. ಒಂದು ಹೆಕ್ಟೇರ್ಗೆ ಒಂದು 25 kg ಅಷ್ಟು ಮೆಲಾಥಿಯನ್ ಪುಡಿ ಬೇಕಾಗುತ್ತೆ. ಇದು ಒಂದು ಮುಖ್ಯವಾದ ಕ್ರಮ. ಕ್ರಮ ಆಮೇಲೆ ಏನು ಕ್ರಮ ಅನುಸರಿಸಬಹುದು? ಆಮೇಲೆ ಬಹಳ ಮುಖ್ಯವಾಗಿ ಶೇಖರಣೆ ಮಾಡುವಂತ ಗೋದಾಮುಗಳೇನಿದಾವೆ ಅಲ್ಲಿ ಸ್ವಚ್ಛತೆ ಕಾಪಾಡೋದು ತುಂಬಾ ಮುಖ್ಯ ಇರುತ್ತೆ. ಸೊ ರಂಧ್ರಗಳಿರ್ಬೋದು ಅಥವಾ ಹಿಂದಿನ ಸಾರಿ ಏನು ನಾವು ಶೇಖರಣೆ ಮಾಡಿರ್ತೀವಿ ಉಳಿದಿರುತ್ತೆ ಸ್ವಲ್ಪ ಸ್ವಲ್ಪ ಉಳಿದು ಅಲ್ಲಿ ಅದರಲ್ಲೂ ಸ್ವಲ್ಪ ಕೀಟಗಳಿರ್ಬೋದು ಕೀಡೆಗಳಿರ್ಬೋದು. ಸೊ ಆ ಒಂದು ರಂಧ್ರಗಳೆಲ್ಲನೂ ಮುಚ್ಚಬೇಕು. ಆಮೇಲೆ ಹಳೆ ಸ್ಟಾಕ್ನೆಲ್ಲನೂ ರಿಮೂವ್ ಮಾಡಬೇಕು, ತೆಗಿಬೇಕು, ತೆಗೆದು ಬಿಡಬೇಕು ಪೂರ್ತಿ. ಸೊ ಯಾವುದೇ ಕಾರಣಕ್ಕೂ ಹೊಸ ಒಂದು ಕಾಳುಗಳ ಹಳೆ ಕಾಳುಗಳ ಜೊತೆಗೆ ಅಥವಾ ಹಳೆ ಇದ್ರ ಜೊತೆಗೆ ನಾವು ಮಿಶ್ರ ಮಾಡಬಾರದು, ಬೆರೆಸಬಾರದು. ಅದು ಒಂದು ಮುಖ್ಯ, ಅದು ಬಹಳ ಮುಖ್ಯ. ಆಮೇಲೆ ಇನ್ನೇನ್ ಮಾಡಬಹುದು? ಆಮೇಲೆ ಕಟಾವ್ ಆದ್ಮೇಲೆ ಯಾವುದೇ ಒಂದು ಕಸ ಇಲ್ದಂಗೆ ನಾವು ನೀಟಾಗಿ ಕೇರ್ಬೇಕಾಗುತ್ತೆ. ಸ್ವಚ್ಛ ಮಾಡ್ಬೇಕು ಕಾಳುಗಳ, ಸ್ವಚ್ಛ ಮಾಡಬೇಕು, ಕೇರಿ ತೂರ್ಬೇಕು ನಂತರ ಒಣಗಿಸ್ಬೇಕು. ಸರಿಯಾದ ತೇವಾಂಶ ಕೊಡಿಸೋದು ಬಹಳ ಮುಖ್ಯ. ಸರಿಯಾದ ತೇವಾಂಶನ ಕಾಪಾಡೋದು ತುಂಬಾ ಮುಖ್ಯ. ಸಾಧಾರಣವಾಗಿ ತಾವು ತಜ್ಞರು ಹೇಳ್ತಿರ್ತೀರ ಶೇಕಡ 10 ಕಡಿಮೆ ಇರೋ ರೀತಿಯಲ್ಲಿ ಒಣಗಿಸಬೇಕು. ಖಂಡಿತ ಶೇಕಡ 10 ಕಡಿಮೆ ಇರಬೇಕು ತೇವಾಂಶ. ಶೇಕಡ 10 ಕಡಿಮೆ ಇರೋ ತರ ನಾವು ಒಣಗಿಸ್ಬೇಕು ಧಾನ್ಯಗಳನ್ನ. ಸೊ ಒಣಗಿಸ್ಬಿಟ್ಟು ನಾವೇನು ಶೇಖರಣೆ ಮಾಡ್ಬೇಕಾದ್ರೆ ಗೋಣಿ ಚೀಲಗಳನ್ನೇ ಉಪಯೋಗಿಸ್ಬೇಕು. ಆಮೇಲೆ ಬಿಸಿ ಕಾಳುಗಳನ್ನ ನಾವು ಯಾವುದೇ ಕಾರಣಕ್ಕೂ ತುಂಬಬಾರದು. ಸ್ವಲ್ಪ ತಣ್ಣಗಾಗಬೇಕು, ತಂಪು ಮಾಡಬೇಕು. ತಂಪು ಮಾಡಿದ್ಮೇಲೆ ಗೋಣಿ ಚೀಲಗಳ ತುಂಬಬೇಕು. ಆಲ್ರೆಡಿ ನಾವು ಉಪಚರಿಸಿರ್ತೀವಿ ಗೋಣಿ ಚೀಲಗಳ ಮೆಲಾಥಿಯನ್ ಪುಡಿ ದ್ರಾವಣದಿಂದ ಅದ್ದಿ ಒಣಗಿಸಿರ್ತೀವಿ. ಸೊ ಅಂತ ಚೀಲಗಳನ್ನೇ ನಾವು ತುಂಬಬೇಕು. ತುಂಬಿ ಅದನ್ನ ಸಂಗ್ರಹಣೆ ಮಾಡೋದು ತುಂಬಾ ಒಳ್ಳೇದು. ಆ ಚೀಲಗಳನ್ನ ಎಲ್ಲಿ ಇಡಬೇಕು ಅಂತೀರಿ, ಹೇಗೆ ಇಡಬೇಕು ಅಂತೀರಿ? ಅದನ್ನ ಈಗ 2-3 ತರ ಇದೆ ನಾವು ದಾಸ್ತಾನಲ್ಲಿ ಇಡೋ ಅಂತ ಪದ್ಧತಿಗಳು. ಅದು ಬಹಳ ಮುಖ್ಯ. ಒಂದು, ಯಾವುದೇ ಕಾರಣಕ್ಕೂ ತೇವಾಂಶ ಇರಬಾರದು ದಾಸ್ತಾನಲ್ಲಿ. ಆಮೇಲೆ ಗೋಡೆಗಳು ಯಾವುದೇ ಕಾರಣಕ್ಕೂ ತೇವ ಆಗಬಾರದು. ಆದಷ್ಟು ಗೋಡೆಗಳನ್ನ ಬಿಟ್ಬಿಟ್ಟು ನಾವು ಶೇಖರಣೆ ಮಾಡಬೇಕು. ಒಂದು, ಬರೀ ನೆಲದ ಮೇಲೆ ಯಾವತ್ತೂ ಸ್ಟೋರ್ ಮಾಡಬಾರದು, ಇಡಬಾರದು. ನೆಲದ ಮೇಲೆ ಏನಾದ್ರೂ ಪ್ಲಾಸ್ಟಿಕ್ ಕಾಳೆ ಆಗ್ಲಿ ಅಥವಾ ಬೇರೆ ಚೀಲಗಳಾಗ್ಲಿ, ಪ್ಲಾಸ್ಟಿಕ್ ಚಾಪೆಗಳಾಗಬಹುದು. ಸೊ ಅದನ್ನ ಹಾಕ್ಬಿಟ್ಟು, ಇಲ್ಲ ಇನ್ನೊಂದು ಉಡನ್ನು ಬೆಂಚಸ್ ಬರುತ್ತೆ, ಮಣೆಗಳು ಬರುತ್ತೆ. ಸೊ ಆ ಮಣೆಗಳ ಇಟ್ಬಿಟ್ಟು ನಾವು ಮಣೆ ಮೇಲೆ ಚೀಲಗಳ 2-3 ಒಂದ್ರ ಮೇಲೆ ಒಂದು ಇಡಬಹುದು. ಆದ್ರೆ ಗೋಡೆಗೆ ತಾಗದಂಗೆ ಇಡಬೇಕು. ಗೋಡೆಗೆ ಯಾವುದೇ ಕಾರಣಕ್ಕೂ ಗೋಡೆಗೆ ತಾಗದಿದ್ರೆ ಒಳ್ಳೇದು. ಮಣೆಗಳಿಲ್ಲ ಅಂದ್ರೆ ಹಲಗೆಗಳನ್ನು ಬಳಸ್ಕೋಬಹುದು. ಹಲಗೆನು ಬಳಸಬಹುದು, ಹಲಗೆಗಳ ಮೇಲೂ ಹಲಗೆ ಮೇಲೂ ಇಡಬಹುದು ನಾವು. ಮತ್ತೆ ಗಾಳಿ ಬೆಳಕಿನ ವ್ಯವಸ್ಥೆ ಚೆನ್ನಾಗಿರ್ಬೇಕಾಗುತ್ತೆ, ತುಂಬಾ ಚೆನ್ನಾಗಿರ್ಬೇಕು. ಯಾಕೆ ಅಂತಂದ್ರೆ ಒಂದ್ ಸಾರಿ ಗಾಳಿ ಮತ್ತೆ ಬೆಳಕಿನ ವ್ಯವಸ್ಥೆ ಚೆನ್ನಾಗಿಲ್ಲ ಅಂತಂದ್ರೆ ಅಲ್ಲಿ ಕೀಟಗಳ ಉತ್ಪತ್ತಿ ಜಾಸ್ತಿ ಆಗುವ ಲಕ್ಷಣಗಳಿರುತ್ತೆ, ತೇವಾಂಶನೂ ಜಾಸ್ತಿ ಆಗುತ್ತೆ. ಹಾಗಾಗಿ ಗಾಳಿ ಮತ್ತೆ ಬೆಳಕು ಚೆನ್ನಾಗಿರ್ಬೇಕು. ಜೊತೆಗೆ ಕೆಲವು ಸಂದರ್ಭದಲ್ಲಿ ರಾಸಾಯನಿಕಗಳನ್ನು ಜೊತೆಲೆ ಸಂಗ್ರಹಣೆ ಮಾಡೋ ಒಂದು ಸಾಧ್ಯತೆನೂ ಇರುತ್ತೆ. ರೈತರು ಎಲ್ಲೂ ನಮಗೆ ಜಾಗ ಇಲ್ವಲ್ಲಪ್ಪ ಅಂತಂದು ಈ ಧಾನ್ಯದ ರೂಪದಲ್ಲೇ ಇಡುವಂತ ಸಾಧ್ಯತೆ ಇರುತ್ತೆ. ಖಂಡಿತ ಅದು ಮಾಡಬಾರದು ಯಾವಾಗ್ಲೂ. ಯಾಕೆ ಅಂತಂದ್ರೆ ರಾಸಾಯನಿಕಗಳು ಮತ್ತೆ ಧಾನ್ಯಗಳು ಸಪರೇಟ್ ಆಗಿನೇ ನಾವು ಶೇಖರಣೆ ಮಾಡಬೇಕಾಗುತ್ತೆ. ಸೊ ಯಾವುದೇ ಕಾರಣಕ್ಕೂ ಒಂದೇ ಇದರಲ್ಲಿ ಅವೆರಡೂ ಶೇಖರಣೆ ಮಾಡೋದು ಸೂಕ್ತ ಅಲ್ಲ. ಯಾಕೆಂದ್ರೆ ಆ ಒಂದು ವಾಸನೆ ಕೂಡ ಹೀರ್ಕೋಬಹುದು. ಆ ವಾಸನೆ ಈ ಕಾಳುಗಳು ಎಸ್ಪೆಷಲಿ ಎಣ್ಣೆ ಕಾಳುಗಳು ಏನಿರುತ್ತೆ ಹೀರ್ಕೊಂಡ್ರೆ ಆ ಎಣ್ಣೆ ಕಾಳುಗಳು ಹೀರ್ಕೋಣ ಅಂತ ಎಲ್ಲಾ ಅವಕಾಶಗಳು ಇರುತ್ತೆ. ಮತ್ತೆ ಇಲಿಗಳು ಹೆಗ್ಣಗಳು ಬರ್ದಂಗೆ ನೋಡ್ಕೊಳ್ಳೋದು ಬಹಳ ಮುಖ್ಯ. ಈಗೇನು ವೈಜ್ಞಾನಿಕವಾಗಿ ಕಟ್ಟಿರೋಂತ ಗೋದಾಮುಗಳಲ್ಲಿ ಏನಾಗಿರುತ್ತೆ, ಇಲಿ ಮತ್ತೆ ಹೆಗ್ಣಗಳು ಬರ್ದಂಗೆ ಮಾಡಿರ್ತಾರೆ, ಕಟ್ಟೆ ಕಟ್ಟಿರ್ತಾರೆ. ಸೊ ಹಾಗಾಗಿ ಅವುಗಳು ಬರೋದಿಲ್ಲ. ಇನ್ನಷ್ಟು ಏನು ಅಂತಂದ್ರೆ ಗೋದಾಮನ್ ಸುತ್ತು ಇರ್ತಕ್ಕಂತ ಗಿಡ ಗೆಂಟೆಗಳು ಮತ್ತೆ ಗುಂಪುಗಳೆಲ್ಲ ಪೊದೆಗಳು ಎಲ್ಲ ತೆಗೆದ್ರೆ ನಾವು ಅವುಗಳ ವಾಸಸ್ಥಾನ ಕಡಿಮೆ ಮಾಡ್ಕೋಬಹುದು. ಎಷ್ಟು ಅಲ್ಲಿ ಪೊದೆ ಇರುತ್ತೋ ಅಷ್ಟು ಗೂಡು ಮಾಡುತ್ತೆ, ಅದು ಮನೆ ಮಾಡ್ಕೊಂಡಿರುತ್ತೆ. ಕೆಲವು ಸಂದರ್ಭದಲ್ಲಿ ಬಾಗಿಲುಗಳನ್ನು ಕಡಿದು ತೂತು ಮಾಡ್ಕೊಂಡು ಬರ್ತಾವಲ್ಲ. ಖಂಡಿತ ಸರ್. ಸೊ ಅದು ಬಹಳ ಮುಖ್ಯ. ಯಾಕಂತಂದ್ರೆ ಇಲಿಗಳು ಎಂತ ಪದಾರ್ಥ ಬೇಕಾದ್ರೂ ಕಚ್ಚುತ್ತೆ, ಅಂತ ಶಾರ್ಪ್ ಇರುತ್ತೆ ಹಲ್ಲುಗಳವು. ಸೊ ಹಾಗಾಗಿ ನಾವೇನ್ ಮಾಡ್ಬೇಕು ಅಂತಂದ್ರೆ ಈ ಬಾಗಿಲುಗಳಿಗೆ ಮತ್ತೆ ಕಿಟಕಿಗಳಿಗೆ ಎಲ್ಲಿ ಬರೋ ಅವಕಾಶ ಇರುತ್ತೆ ಅಲ್ಲಿ ಅವಕ್ಕೆ ಬರದೇ ಇರೋ ತರ GI ಶೀಟ್ ಇಂದ ತಗಡಿಂದ ನಾವು ಚೆನ್ನಾಗಿ ಅಲ್ಲಿ ಮಳೆ ಹೊಡೆದ್ರೆ ಬಂದೋಬಸ್ತ್ ಮಾಡ್ಕೊಂಡ್ರೆ ಸೊ ಇಲಿಗಳು ಬರೋದನ್ನ ನಾವು ತಡೆಗಟ್ಟಬಹುದು. ಈಗ ಮತ್ತೆ ಏನಾದ್ರೂ ನಾವು ಒಂದ್ ವೇಳೆ ಅನಿವಾರ್ಯವಾಗಿ ರಾಸಾಯನಿಕಗಳನ್ನ ಬಳಸಲೇಬೇಕು ಅಂದಾಗ ಏನು ವಿಧಾನ ಅನುಸರಿಸಬಹುದು ಅಂತೀರಿ? ಖಂಡಿತ. ಈಗ ಯಾಕೆ ಅಂತಂದ್ರೆ ನಾವ್ ಎಷ್ಟೇ ಮುಂಜಾಗ್ರತಾ ಕ್ರಮಗಳನ್ನ ನಾವು ತಗೊಂಡ್ರು ಕೆಲವೊಮ್ಮೆ ಕೀಟಗಳು ಬರ ಸಾಧ್ಯತೆ ಇರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಸರ್ಕಾರನೇನೆ ಒಂದು ಕೀಟನಾಶಕನ ಶಿಫಾರಸು ಮಾಡಿದೆ. ಸೊ ಅದೇನಪ್ಪ ಅಂತಂದ್ರೆ ಅಲ್ಯೂಮಿನಿಯಂ ಫಾಸ್ಫೈಡ್ ಅಂತ. ಸೊ ಅಲ್ಯೂಮಿನಿಯಂ ಫಾಸ್ಫೈಡ್ ಅದು ಮಾತ್ರೆ ರೂಪದಲ್ಲಿ ಸಿಗುತ್ತೆ. ಮೂರು ಮಾತ್ರೆಗಳನ್ನ ಒಂದು ಟನ್ ಬೀಜದ ತರ ಧಾನ್ಯಕ್ಕೆ ಒಂದು ಟನ್ ಧಾನ್ಯಕ್ಕೆ ನಾವು ಉಪಯೋಗಿಸಬಹುದು. ಇದನ್ನ ಉಪಯೋಗಿಸ್ಬೇಕಾದ್ರೆ ಬಹಳ ಮುಖ್ಯವಾಗಿ ನಾವು ಅನುಸರಿಸಬೇಕಾದ ಕ್ರಮ ಏನಪ್ಪ ಅಂತಂದ್ರೆ, ಎಲ್ಲೂ ಗೋದಾಮು ಒಳಗಡೆ ಅಥವಾ ನಾವೆಲ್ಲಿ ಶೇಖರಣೆ ಮಾಡ್ತೀವಿ ಅಲ್ಲಿ ಗಾಳಿ ಆಡಬಾರದು. ಗಾಳಿ ಆಡದಂಗೆ ಬಂದೋಬಸ್ತ್ ಮಾಡಬೇಕು ಮೊದಲಿಗೆ. ಆಮೇಲೆ ಏನು ಮಾತ್ರೆಗಳ ಇಟ್ಮೇಲೆ ಅಲ್ಯೂಮಿನಿಯಂ ಫಾಸ್ಫೈಡ್ ಮಾತ್ರೆಗಳ ಇಟ್ಬಿಟ್ಟು ಸೀಲ್ ಮಾಡಿ ಹೊರಗಡೆ ಬಂದ್ಬಿಟ್ರೆ ಏಳು ದಿವಸಗಳ ಕಾಲ ಪ್ರವೇಶ ಮಾಡಬಾರ್ದು. ಗಾಳಿನೂ ಆಡಬಾರ್ದು, ಪ್ರವೇಶನೂ ಮಾಡಬಾರ್ದು. ಸೊ ಒಂದು ಸಾರಿ ಅದು ನಾವು ಓಪನ್ ಮಾಡಿ ಇಟ್ಬಿಟ್ರೆ ಅದು ಗಾಳಿಯ ರೂಪದಲ್ಲಿ ಹೊರಗಡೆ ಹೋಗ್ಬಿಡುತ್ತೆ. ಏನು ಅದಕ್ಕೆ ಅನುಕೂಲ ಆಗಲ್ಲ, ಅನುಕೂಲ ಆಗೋದಿಲ್ಲ. ಏಳು ದಿನದ ನಂತರನೇ ನಾವು ತೆಗಿಬೇಕು. ಏಳು ದಿವಸದ ನಂತರ ತೆಗೆದ್ರೆ ಏನು ಗೋದಾಮಲ್ಲಿ ಇರ್ತಕ್ಕಂತ ಎಲ್ಲಾ ಕೀಟಗಳು ನಾಶ ಆಗೋಗುತ್ತೆ. ವಿಶೇಷವಾಗಿ ನಾವು ಈಗ ಈ ಲೋಹದ ಕಣಜಗಳು ಅಂತೀವಲ್ಲ ಅದಕ್ಕೆ ಬಹಳ ಸೂಕ್ತವಾದಲ್ವೇ ಇದು? ಖಂಡಿತ. ಯಾಕೆಂದ್ರೆ ಗಾಳಿ ಆಡದಂಗೆ ಮುಚ್ಚಬಹುದು ಅದನ್ನ. ಖಂಡಿತ. ಹಾಗಾಗಿ ಅಂತ ವಿಧಾನದಲ್ಲಿ ಇದನ್ನ ಅಳವಡಿಸಿ ಇವನ್ ಔಟ್ ಸೈಡ್ ಸ್ಟೋರ್ ಮಾಡ್ತಾರೆ ಅಂದ್ರೆ ಹೊಲದಲ್ಲೇನೆ ಸ್ಟೋರ್ ಮಾಡಬಹುದು. ಈಗ ಕೆಳಗಡೆ ಒಂದು ಟಾರ್ಪಲ್ ಹಾಕಿ ಅಂದ್ರೆ ಪ್ಲಾಸ್ಟಿಕ್ ಕಾಳೆ ಹಾಕಿ ನಂತರ ಎಲ್ಲ ಮೂಟೆಗಳೆಲ್ಲ ಇಟ್ಬಿಟ್ಟು ಆಮೇಲೆ ಮೇಲೆ ಒಂದ್ ಪ್ಲಾಸ್ಟಿಕ್ ಹಾಳೆ ಹಾಕ್ಬಿಟ್ಟು ಗಾಳಿ ಆಡದಂಗೆ ಕೆಲವೊಮ್ಮೆ ಮಾಡ್ತಾರೆ. ಆ ಪದ್ಧತಿನೂ ಇದೆ, ಉಪಯೋಗಿಸ್ತಾರೆ. ಅಲ್ಲೂ ಅಲ್ಯೂಮಿನಿಯಂ ಫಾಸ್ಫೇಟ್ ಮಾತ್ರೆಗಳನ್ನ ಬಳಸ್ಕೋಬಹುದು. ಇನ್ನ ರಾಸಾಯನಿಕ ಅಂದಾಗ ನಮ್ಮ ಆಹಾರ ಧಾನ್ಯಗಳ ಜೊತೆ ಮಿಶ್ರ ಆದ್ರೆ ಅಷ್ಟು ಯಾರಿಗೂ ಕೂಡ ಸರಿ ಕಾಣಲ್ಲ ಅದು. ಖಂಡಿತ. ಇನ್ನು ನಮ್ಮ ಪಾರಂಪರಿಕವಾಗಿ ಈ ರಾಸಾಯನಿಕ ಅಲ್ಲದ ಒಂದು ಪದ್ಧತಿಗಳು ಕೂಡ ಏನಾದರೂ ಇದಾವೆಯೇ? ಖಂಡಿತ, ಸಾಕಷ್ಟು. ಈಗ ನಮ್ಮ ಜನಸಾಮಾನ್ಯರೇ ಸಾಕಷ್ಟು ಪದ್ಧತಿಗಳನ್ನ ಅನುಸರಿಸ್ತಾರೆ. ಅವು ಏನಂತಂದ್ರೆ ಬಹಳ ಲಾರ್ಜ್ ಸ್ಕೇಲಲ್ಲಿ ಉಪಯೋಗಿಸ್ಲಿಕ್ಕೆ ಆಗಲ್ಲ, ಬಟ್ ಮನೆ ಹಂತದಲ್ಲಿ ಏನ್ ನಾವು ಶೇಖರಣೆ ಮಾಡ್ತೀವಿ ಆ ಒಂದು ಪದ್ಧತಿಗಳಿಗೆ ನಾವು ಬಳಸ್ಕೋಬಹುದು. ಅವುಗಳಲ್ಲಿ ಬಹಳ ಮುಖ್ಯವಾದ ಅಂತಂದ್ರೆ ಬಜೆ ಪುಡಿ. ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀವಿ, 2% ಬಜೆ ಪುಡಿನ ನಾವು ತಯಾರು ಮಾಡಿಕೊಂಡು ಧಾನ್ಯಗಳ ಜೊತೆಗೆ ಅಥವಾ ಕಾಳುಗಳ ಜೊತೆಗೆ ನಾವು ಮಿಕ್ಸ್ ಮಾಡಿ ಇಟ್ಟರೆ ಸೊ ಸಾಕಷ್ಟು ಪೀಡೆಗಳಿಂದ ನಾವು ಅದನ್ನು ರಕ್ಷಿಸ್ಕೋಬಹುದು. ಎರಡನೇದಾಗಿ ಸಾಮಾನ್ಯವಾಗಿ ನಾವು ಬಳಸುವಂಥದ್ದು ಬೇವಿನ ಬೀಜದ ಪುಡಿ. ಸೊ 1-2% ಬೇವಿನ ಬೀಜದ ಪುಡಿನ ನಾವು ಧಾನ್ಯಗಳ ಜೊತೆಗೆ ಮಿಕ್ಸ್ ಮಾಡಿ ಇಡ್ಬೋದು. ಅದೇ ಥರ ಸೀತಾಫಲ ಬೀಜದ ಪುಡಿನೂ ನಾವು 5% ಉಪಯೋಗಿಸ್ಬೋದು. ಮತ್ತೆ ಸಾಮಾನ್ಯವಾಗಿ ಉಪಯೋಗಿಸುವಂತ ಪದ್ಧತಿ ಬೂದಿ, ಬೂದಿನ ಫ್ಲೈಯಾಶ್ ಅಂತ ಕರಿತೀವಿ. ಬೂದಿನ 30% ಬೂದಿನ ನಾವು ಉಪಯೋಗಿಸಬಹುದು. ವಿಶೇಷವಾಗಿ ಬಿತ್ತನೆ ಬೀಜಕ್ಕೆಲ್ಲ ಬಳಸ್ತಾರೆ, ಬಿತ್ತನೆ ಬೀಜಕ್ಕೆಲ್ಲ ತುಂಬಾ ಬಳಸ್ತಾರೆ. ಆಮೇಲೆ ಈಗ ಉಸುಕು ಮರಳನ್ನ ಉಪಯೋಗಿಸುವಂತ ಪದ್ಧತಿ ಅಂದ್ರೆ ಮರಳನ್ನ ಏನ್ ಮಾಡ್ತೀವಿ, ಚೀಲದಲ್ಲೇನೆ ಹಾಕಿ ಇಡೋದು ಅಥವಾ ಲೋಹದ ಕಣಜದಲ್ಲಿ. ಅದರಲ್ಲೂ ಈಗ ಒಂದು ಪದ್ಧತಿ ಇದೆ, ಯಾವ್ದು ಅಂತಂದ್ರೆ ಈಗ ಆಲೂಗಡ್ಡೆ ಚಿಟ್ಟೆ ಅಂತ ನಾವು ಆಗ್ಲೇ ಹೇಳ್ತಾ ಇದ್ವಿ, ಆಲೂಗಡ್ಡೆ ಕಾಯಿ ಕೊರಕ. ನಾವೇನ್ ಮಾಡ್ತೀವಿ, ಆಲೂಗಡ್ಡೆನ ನಾವು ಕಟಾವ ಮಾಡಿದಾದ್ಮೇಲೆ ಅದನ್ನ ನಾವು ಅದು ಏನು ಆಲೂಗಡ್ಡೆ ಸೋಗೆ ಏನಿರುತ್ತೆ ಅದರಿಂದ ಮುಚ್ಚುತ್ತೀವಿ. ಅದೇನಿರುತ್ತೆ, ಆಲೂಗಡ್ಡೆ ಸೋಗೆನೆಲ್ಲ ಹುಳ ಇರುತ್ತೆ, ಅದನ್ನೇ ಅದರಿಂದ ಮುಚ್ಚಿದಾಗ ಆ ಸೋಗೆಯಿಂದ ಅಥವಾ ಗಿಡದಿಂದ ಅದು ಮತ್ತೆ ಆಲೂಗಡ್ಡೆ ಒಳಗಡೆ ಹೋಗ್ಬಿಡುತ್ತೆ. ಸೊ ಹಾಗಾಗಿ ಅದನ್ನ ಮಾಡದೆ ಫೀಲ್ಡ್ ಅಲ್ಲೇನೆ ಆಲೂಗಡ್ಡೆ ರಾಶಿನ ಹಾಕದ್ಮೇಲೆ ರಾಶಿ ಮೇಲೆ 1 layer ಮರಳನ್ನ ನಾವು ಮುಚ್ಚಿದಾಗ ಎಲ್ಲಾದ್ರೂ ಒಂದು ಸಣ್ಣ ಪುಟ್ಟ ಹುಳುಗಳಿದ್ರೂನು ಈ ಮರಳು ಹೋಗಿ ಅಲ್ಲಿ ಕುತ್ಕೋಣೋದ್ರಿಂದ ಯಾವುದೇ ತರ ಒಂದು ಕೀಟಗಳು ಬರೋದಿಲ್ಲ. ಅದು ಬಹಳ ಒಳ್ಳೆ ಪದ್ಧತಿ. ಆಮೇಲೆ ದ್ವಿದಳ ಧಾನ್ಯಗಳಿಗೆ ಸಾಮಾನ್ಯವಾಗಿ ಎಣ್ಣೆ ಲೇಪನ ಮಾಡೋದ್ರಿಂದ ಸೊ ನಾವು ಕೀಟಗಳ ಬರದಂಗೆ ತಡಿಬಹುದು. ಆಮೇಲೆ ಇನ್ನೂ ಒಂದು ಪದ್ಧತಿ ಇದೆ ಮನೆಗಳಲ್ಲಿ. ಈಗ ಸಾಮಾನ್ಯವಾಗಿ 1/2 kg, 1/4 kg ಅಥವಾ 1 kg ಅಷ್ಟು ಕಾಳುಗಳನ್ನ ನಾವು ತರ್ತೀವಿ. ಸೊ ಅಲ್ಲಿ ಏನಾಗುತ್ತೆ, ಆಲ್ರೆಡಿ ಒಂದ್ ಸ್ವಲ್ಪ ಮೊಟ್ಟೆಗಳಿರ್ತವೆ ಕೀಟಗಳದು. ನಾವು ಬರೀ ಅಡಿಗೆಗೆ ಬಳಸೋದ್ರಿಂದ ಅವನ್ನ ಒಂದ್ ಸ್ವಲ್ಪ ಬೆಚ್ಚಗೆ ಮಾಡಿಬಿಟ್ಟು ಆಮೇಲೆ ತಣ್ಣಗೆ ಮಾಡಿ ಬಾಕ್ಸ್ ಗಳಲ್ಲಿ ಹಾಕಿಟ್ಕೊಂಡ್ರೆ ಸೊ ಬಹಳ ದಿನಗಳ ಕಾಲ ನಾವು ಇಟ್ಕೋಬಹುದು. ಅದು ಒಂದು ಪದ್ಧತಿ, ಉಪಯೋಗಿಸಬಹುದು. ಇನ್ನು ವಿವಿಧ ರೀತಿಯ ಶೇಖರಣಾ ಕಣಜಗಳು ಯಾವ್ಯಾವ ಅಂತೀರಿ? ತುಂಬಾ ವೈಜ್ಞಾನಿಕವಾದಂತಹ ಕಣಜಗಳಿದಾವೆ. ಅದೇ ರೀತಿ USB ಬಿನ್ಸ್ ಅಂತ ಅಂದ್ರೆ ನಮ್ದು ಕೃಷಿ ವಿಶ್ವವಿದ್ಯಾನಿಲಯ ಬೆಂಗಳೂರು ಒಂದು ಬಿನ್ಸ್ ನ ಅಭಿವೃದ್ಧಿ ಮಾಡಿದ್ದಾರೆ. ಲೋಹದ ಕಣಜಗಳು ಸೊ ಲೋಹದಿಂದ ಮಾಡಿರೋದು. ಸೊ ಮುಕ್ಕಾಲ್ ಭಾಗದಷ್ಟು ಕಾಳುಗಳು ತುಂಬೋದು, ಅದ್ರ ಮೇಲೆ 1-3 ಇಂಚಷ್ಟು ನುಣ್ಣನೆ ಮರಳು ತುಂಬಿಡೋದು, ತುಂಬಿಬಿಟ್ಟು ಇಟ್ಬಿಡೋದು ಅಷ್ಟೇನೆ. ಏನು ಸಮಸ್ಯೆ ಏನಾಗಲ್ಲ ಇಲ್ಲಿ, ಏನ್ ಸಮಸ್ಯೆ ಆಗೋದಿಲ್ಲ, ಕೀಟಗಳು ಬರೋದಿಲ್ಲ. ಯಾಕೆ ಅಂತ ಅಂದ್ರೆ ಎಲ್ಲಾ ದುಂಬಿ ಜಾತಿಗೆ ಇರ್ಬೋದು, ಪತಂಗ ಜಾತಿ ಕೀಟಗಳಿರ್ಬೋದು, ಅವು ಒಳಗಡೆ ಒಂದ್ ವೇಳೆ ಅಭಿವೃದ್ಧಿ ಆದ್ರೂ ಹೆಣ್ಣು ಗಂಡು ಸೇರ್ಬೇಕು ಅಂತಂದ್ರೆ ಮೇಲ್ ಪದರಕ್ಕೆ ಬಂದೇ ಸೇರ್ಬೇಕು, ಅವು ಮೇಲಿನ ಪದರ ಆದ್ಮೇಲೆ ಸೇರ್ಬೇಕು. ನಾವೀಗ ಮರಳು ಹಾಕಿರೋದ್ರಿಂದ ಏನಾಗುತ್ತೆ, ಅವು ಯಾವ್ದೇ ಕಾರಣಕ್ಕೂ ಮರಳನ್ನ ಇದನ್ ಮಾಡ್ಕೊಂಡು ಮೇಲೆ ಬರೋಕ್ ಆಗೋದಿಲ್ಲ. ಮತ್ತೆ ಗಾಳಿ ಸಮಸ್ಯೆನೂ ಆಗುತ್ತೆ, ಉಸಿರಾಟ ಸಮಸ್ಯೆನೂ ಆಗುತ್ತೆ. ಹಾಗಾಗಿ ಒಳಗಡೆನೆ ಒಂದ್ ವೇಳೆ ಇದ್ರೂ ಒಳಗಡೆನೆ ಸತ್ತು ಹೋಗ್ತವೆ. ಇದು ಒಳ್ಳೆ ಪದ್ಧತಿ, ತುಂಬಾ ಒಳ್ಳೆ ಪದ್ಧತಿ, ರಾಸಾಯನಿಕ ರಹಿತ ಪದ್ಧತಿ. ಇದು ತುಂಬಾ ಜನ ರೈತರು ಉಪಯೋಗಿಸ್ತಾ ಇದ್ದಾರೆ ಈಗ ಇದನ್ನ. ಸಾಕಷ್ಟು ಈ ಪಾರಂಪರಿಕ ಒಂದು ಕಣಜಗಳು ಕೂಡ ಇದಾವೆ. ಖಂಡಿತ ತುಂಬಾ ಇದಾವೆ. ಅದರಲ್ಲಿ ಬಹಳ ಮುಖ್ಯವಾದದ್ದು ಅಂತಂದ್ರೆ ಬಿದಿರಿನ ಕಣಜಗಳು, ಗಳಿಗೆಗಳು ಅಂತಾರೆ, ಗರಸೆ ಅಂತ ಅಂತಾರೆ. ಆಮೇಲೆ ಮಣ್ಣು ಮತ್ತು ಮಣ್ಣಿನಿಂದ ಮಾಡಿದ ವಾಡೆವು ಅಂತ ಕರೀತಾ ಇದ್ದಾರೆ. ಆಮೇಲೆ ಕಟ್ಟಿಗೆ ಕಣಜಗಳು, ಕಟ್ಟಿಗೆಯಿಂದ ಮಾಡಿರೋದು. ಆಮೇಲೆ ಇಟ್ಟಿಗೆಗಳು, ಇಟ್ಟಿಗೆಗಳ ಜೋಡಿಸ್ಬಿಟ್ಟು ಅಲ್ಲೇ ಇದನ್ನ ಮಾಡಿ, ವಿಶೇಷವಾಗಿ ಒಂದು ಮೂಲೆಯಲ್ಲಿ ಮಾಡ್ತಾರೆ. ಮೂಲೆಯಲ್ಲಿ ಸ್ವಲ್ಪ ಪ್ಲಾಸ್ಟಿಕ್ ಹಾಳೆಗಳು ಹಾಕಿ, ಗೋಡೆಗಳಿಗೆ ತಳಕ್ಕೆ ಎಲ್ಲ ಹಾಕಿ ಅದನ್ನು ಮಾಡ್ತಾರೆ. ನಮ್ಮ ಗ್ರಾಮೀಣ ಭಾಗದಲ್ಲಿ ಸಾಮಾನ್ಯವಾಗಿ ಮಾಡುವಂತ ಪದ್ಧತಿಗಳಿವೆ ಅಲ್ಲ, ಹಾಗೆ ಅಂತ ಸಾಮಾನ್ಯವಾಗಿ ನೆಲದ ಮಟ್ಟದಿಂದ ಕೆಳಗಡೆ ಮಾಡುವಂತ ಪದ್ಧತಿಗಳು. ಅವು ಬಹಳಷ್ಟು ಪಾರಂಪರಿಕ ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಇವನ್ನೆಲ್ಲಾನು ನೋಡಬಹುದು ನಾವು. ಇನ್ನು ಆಧುನಿಕ ದಾಸ್ತಾನು ಪದ್ಧತಿಗಳು ಇದಾವೆ. ಆಧುನಿಕ ದಾಸ್ತಾನು ಪದ್ಧತಿಗಳು ಸಾಕಷ್ಟು ಇದಾವೆ. ಅದರಲ್ಲಿ ಬಹಳ ಮುಖ್ಯವಾಗಿ ಹೇಳ್ಬೇಕು ಅಂತಂದ್ರೆ ಭೋಪಾಲ್ ಬಿನ್ನು. ಇದು ಏನ್ ನಾವು ಟಾರ್ ಡ್ರಮ್ಸ್, ಇದು ಟಾರ್ ಡ್ರಮ್ಸ್. ಸೊ ಅದನ್ನ ಒಂದ್ ಸ್ವಲ್ಪ ಡಿಸೈನ್ ಮಾಡಿದ್ದಾರೆ, ಮಾಡಿ ಉಪಯೋಗಿಸಬಹುದು. 1 ಕ್ವಿಂಟಲ್ ಧಾನ್ಯದವರೆಗೂ ಇದನ್ನ ಉಪಯೋಗಿಸಬಹುದು. ಅದೇ ತರ ಇದು ಸ್ವಲ್ಪ ಮಾಡಿಫಿಕೇಶನ್, ಆಪೂರ್ ಬಿನ್ ಅಂತ, ಆಪೂರ್ ಬಿನ್ ಅಥವಾ ಕೋದೀಸ್ ಅಂತಂದು ಕರೀತಾರೆ ಇದನ್ನ. ಆಮೇಲೆ ಉದಯಪುರ ಬಿನ್ನು, ಕಲ್ಲಿನ ಕಣಜಗಳು ಅವನ್ನು ತುಂಬಾ ಉಪಯೋಗಿಸ್ತಿದ್ದಾರೆ. ಆಮೇಲೆ ಬಿದಿರಿನ ಕಣಜ ಆಗ್ಲೇ ಇದೆ. ಹೌದು. ಆಮೇಲೆ PKV ಬಿನ್ ಅಂತ, ಆಮೇಲೆ ಪೂಸಾ ಬಿನ್ ಅಂತ, ಇವೆಲ್ಲನೂ ಆಲ್ಮೋಸ್ಟ್ ಈ ತಗಡಿನಿಂದ ಮಾಡಿರೋ ಅಂತವೇನೆ. ಮತ್ತೆ ಕಡಿಮೆ ಧಾನ್ಯಗಳನ್ನ ಶೇಖರಣೆ ಮಾಡುವಂಥದ್ದು, 1-3 ಕ್ವಿಂಟಲ್ ವರ್ಗೂ ಧಾನ್ಯಗಳನ್ನ ಶೇಖರಣೆ ಮಾಡಿಟ್ಕೋಬಹುದು. ರೈತ ಬಾಂಧವರೇ, ತಮಗೆ ಈ ಧಾನ್ಯ ದಾಸ್ತಾನು ಕೀಟಗಳು ಮತ್ತು ಅವುಗಳ ಹತೋಟಿ ಕ್ರಮಗಳು ಮತ್ತು ಸುಧಾರಿತ ದಾಸ್ತಾನು ಕ್ರಮಗಳ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ ಆರ್ ಮಂಜುನಾಥ್ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 8762259641. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 8762259641. ತುಂಬ ಸಂತೋಷ ಡಾಕ್ಟರ್ ಮಂಜುನಾಥ್ ಅವರೇ. ತಾವಿದುವರೆಗೂ ಈ ಧಾನ್ಯ ದಾಸ್ತಾನು ಕೀಟಪೀಡೆಗಳು ಮತ್ತು ಅವುಗಳ ಹತೋಟಿ ಕ್ರಮಗಳು ಜೊತೆಗೆ ಈ ಸುಧಾರಿತ ಒಂದು ಧಾನ್ಯ ದಾಸ್ತಾನು ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಧಾನ್ಯ ದಾಸ್ತಾನು ಮತ್ತು ಕೀಟಪೀಡೆ ನಿಯಂತ್ರಣ ಕುರಿತು ಡಾಕ್ಟರ್ ಆರ್ ಮಂಜುನಾಥ್ ಅವರೊಂದಿಗೆ ಸಂದರ್ಶನವನ್ನು ಇದುವರೆಗೆ ಕೇಳಿದಿರಿ. ಈಗ ಜನಪದ ಗೀತೆ ಹಾಡಿದ್ದಾರೆ ರಾಮೇಗೌಡ ಮತ್ತು ಸಂಗಡಿಗರು. ಮೇಲೆ ಕವಿಸಿದ್ದ ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಕೋಲೆ ಕೊಡಗಲ್ಲ ಮೇಲೆ ಕವಿಸಿದ್ದ ಕೂತುಕೊಂಡು ಕೊಡಗಲ್ಲ ಮೇಲೆ ಕವಿಸಿದ್ದ ಕೂತುಕೊಂಡು ತೋಳೂರಿಗೋಲೆ ಬರೆದಾನು ಕೋಲನ್ನ ಕೋಲೆ ಕೋಲು ಕೋಲನ್ನ ಕೋಲು ಕೋಲೆ ಅಗಲಾನೆ ತೇರೋ ಮುಗಿಲೋ ಮುಟ್ಟುವ ಕಸ ಅಗಲಾನೆ ತೇರೋ ಮುಗಿಲೋ ಮುಟ್ಟುವ ಕಸ ಜಗದೊಡೆಯ ಕೇಳೋ